ಮೂವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ. ಇದು ಕೊಡುತ್ತೆ ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ ಮೂರು ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ ಡಾಟ್ ಇನ್ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಖುಷಾಲಿ ಹಮಾರಿ. ಈ ಬಾರಿ ಪರೀಕ್ಷಾ ಪೇ ಚರ್ಚಾ ಹೊಸ ರೂಪ ಪಡೆಯಲಿದೆ. ಇದರ ಪಯಣವು ದೆಹಲಿ, ತಮಿಳುನಾಡು, ಅಸ್ಸಾಂ ಮತ್ತು ಗುಜರಾತ್ನಿಂದ ಛತ್ತೀಸ್ಗಢದವರೆಗೆ ವ್ಯಾಪಿಸಲಿದೆ. ದೇಶದ ಎಲ್ಲಾ ವಿದ್ಯಾರ್ಥಿಗಳನ್ನು ತಲುಪಲಿದೆ. ಅವರ ಕಥೆಗಳೊಂದಿಗೆ ಬೆರೆಯಲಿದ್ದಾರೆ ಪ್ರಧಾನಿ ಮೋದಿಯವರು. ಈ ಬಾರಿಯೂ ಹಲವಾರು ಪ್ರಶ್ನೆಗಳಿರುತ್ತವೆ. ಭಾರತದ ಪ್ರಖರ ಹಾಗೂ ಯುವ ಮನಸ್ಸುಗಳ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳು ದೊರೆಯಲಿವೆ. ಪರೀಕ್ಷಾ ಪೇ ಚರ್ಚಾದಲ್ಲಿ ಮಕ್ಕಳು ಕೇವಲ ಉತ್ತರಗಳನ್ನು ಮಾತ್ರವಲ್ಲ, ಭವಿಷ್ಯಕ್ಕಾಗಿ ಆತ್ಮವಿಶ್ವಾಸ ತುಂಬಿಕೊಳ್ಳುತ್ತಾರೆ. ಹಾಗಾಗಿ ಸಿದ್ಧರಾಗಿ ಶೀಘ್ರದಲ್ಲಿ ಬರಲಿದೆ ಪರೀಕ್ಷಾ ಪೇ ಚರ್ಚಾ 2026. ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ. ಇದು ಕೊಡುತ್ತೆ ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ ಮೂರು ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ ಡಾಟ್ ಇನ್ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಖುಷಾಲಿ ಹಮಾರಿ. ಈ ಬಾರಿ ಪರೀಕ್ಷಾ ಪೇ ಚರ್ಚಾ ಹೊಸ ರೂಪ ಪಡೆಯಲಿದೆ. ಇದರ ಪಯಣವು ದೆಹಲಿ, ತಮಿಳುನಾಡು, ಅಸ್ಸಾಂ ಮತ್ತು ಗುಜರಾತ್ನಿಂದ ಛತ್ತೀಸ್ಗಢದವರೆಗೆ ವ್ಯಾಪಿಸಲಿದೆ. ದೇಶದ ಎಲ್ಲಾ ವಿದ್ಯಾರ್ಥಿಗಳನ್ನು ತಲುಪಲಿದೆ. ಅವರ ಕಥೆಗಳೊಂದಿಗೆ ಬೆರೆಯಲಿದ್ದಾರೆ ಪ್ರಧಾನಿ ಮೋದಿಯವರು. ಈ ಬಾರಿಯೂ ಹಲವಾರು ಪ್ರಶ್ನೆಗಳಿರುತ್ತವೆ. ಭಾರತದ ಪ್ರಖರ ಹಾಗೂ ಯುವ ಮನಸ್ಸುಗಳ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳು ದೊರೆಯಲಿವೆ. ಪರೀಕ್ಷಾ ಪೇ ಚರ್ಚಾದಲ್ಲಿ ಮಕ್ಕಳು ಕೇವಲ ಉತ್ತರಗಳನ್ನು ಮಾತ್ರವಲ್ಲ, ಭವಿಷ್ಯಕ್ಕಾಗಿ ಆತ್ಮವಿಶ್ವಾಸ ತುಂಬಿಕೊಳ್ಳುತ್ತಾರೆ. ಹಾಗಾಗಿ ಸಿದ್ಧರಾಗಿ ಶೀಘ್ರದಲ್ಲಿ ಬರಲಿದೆ ಪರೀಕ್ಷಾ ಪೇ ಚರ್ಚಾ 2026. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ವಿಶೇಷ ಸರಣಿ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ. ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ. ನಮಸ್ಕಾರ ಕೇಳುಗರೆ, ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥ ದರ್ಶನ ಕಾರ್ಯಕ್ರಮ ಸರಣಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಎಂದಿನಂತೆ ಧಾರವಾಡದ ಮನಗುಂಡಿಯ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿಯವರಿದ್ದಾರೆ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಮೇಡಮ್. ನಮ್ಮೆಲ್ಲ ಶ್ರೋತೃಗಳು ಪಂಚ ಜ್ಞಾನೇಂದ್ರಿಯಗಳ ಬಗ್ಗೆ ಅನೇಕ ವಿಷಯಗಳನ್ನು ನಿಮ್ಮಿಂದ ತಿಳಿದುಕೊಳ್ತಾನೆ ಇದ್ರು. ಈಗ ಚರ್ಮದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಹಿಂದಿನ ಸಂಚಿಕೆಯಲ್ಲಿ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಅಂಶಗಳು ತಿಳ್ಕೊಳ್ಬೇಕು ಅಂತ, ಯಾಕಂದ್ರೆ ಚರ್ಮದ ರೋಗಗಳು ತುಂಬಾನೇ ಇರ್ತವೆ, ಅದ್ರ ಜೊತೆಗೆ ಸೌಂದರ್ಯ ಪ್ರಜ್ಞೆ ತುಂಬಾ ಇರ್ತದೆ ನಮ್ಮಲ್ಲೆಲ್ಲ, ಅದರಲ್ಲೂ ಯುವಕ ಯುವತಿಯರಿಗೆ ಹೆಚ್ಚು. ಅದು ಆ ವೇಳೆಯಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರೋದ್ರಿಂದ ಸಾಕಷ್ಟು ತೊಂದರೆಗಳನ್ನ ನಮ್ಮ ಯುವಕ ಯುವತಿಯರು ಅನುಭವಿಸ್ತಾ ಇರ್ತಾರೆ. ಈ ಸೌಂದರ್ಯವನ್ನ ಹೇಗೆ ಕಾಪಾಡಿಕೊಳ್ಬೇಕು ಅವರು, ಮತ್ತೆ ಅದರ ಜೊತೆಗೆ ಕಾಸ್ಮೆಟಿಕ್ಸ್ ಜಾಸ್ತಿ ಯೂಸ್ ಮಾಡ್ತಾ ಇರ್ತಾರೆ, ಎಂತದನ್ನ ಯೂಸ್ ಮಾಡಬೇಕು ಯಾವ್ದನ್ನು ಯೂಸ್ ಮಾಡಬಾರ್ದು ಅನ್ನೋದು ಸಹ ಗೊತ್ತಾಗೋದಿಲ್ಲ. ಈಗ ಗೊತ್ತಿಲ್ಲದೆ ಕೆಲವೊಂದು ಉಪಯೋಗಿಸಿದಾಗ ಕೆಲವೊಂದು ಚರ್ಮಗಳಿಗೆ ಅದು ಹೊಂದಾಣಿಕೆ ಆಗ್ಲಾರ್ದೇನೆ ತೊಂದರೆಯನ್ನು ಅನುಭವಿಸ್ತಾ ಇರ್ತಾರೆ. ಹೀಗಾಗಿ ಈ ಚರ್ಮದ ಬಗ್ಗೆ ನಾವು ಹೆಚ್ಚಿನ ಕಾಳಜಿಯನ್ನ ಹೇಗೆ ವಹಿಸಬೇಕು ಅನ್ನೋದ್ರ ಬಗ್ಗೆ ತಾವು ಇವತ್ತು ತಿಳಿಸಿಕೊಡ್ಬೇಕು. ಸಾಮಾನ್ಯವಾಗಿ ನಾವೆಲ್ಲ ಚಿಕ್ಕವರಿದ್ದಾಗ ಒಂದು ಹಾಡು ಕೇಳ್ತಾ ಇದ್ವಿ, ಮಾನವ ಮೂಳೆ ಮಾಂಸದ ತಡಿ, ಇದರ ಕುಂಬಾರ ಚಿತ್ರದ ಗೀತೆ, ಇದರ ಮೇಲಿದೆ ಹೊಗಲಿನ ಹೊದಿಕೆ. ಅಂದ್ರೆ ಚರ್ಮದ ಹೊದಿಕೆ ಇದೆಯಲ್ಲ, ಅದ್ಭುತ, ಅದು ಅದ್ಭುತಗಳಲ್ಲಿ ಅದ್ಭುತ. ಮನುಷ್ಯ ಸೆವೆನ್ ವಂಡರ್ಸ್ ಅಂತ ಹೇಳಿ ಮಾಡ್ಕೊಂಡಿದ್ದಾನೆ ತಾನೇ ನಿರ್ಮಿಸಿದಂತಹದ್ದನ್ನ. ಆದ್ರೆ ಪ್ರಕೃತಿ ನನಗೆ ಪ್ರತಿಯೊಂದು ವಂಡರ್ನೇ. ಹೌದು, ಅದರಲ್ಲಿ ಚರ್ಮ ಅಂತ ಏನಿದೆ ಇದು ಅತ್ಯಂತ ಅದ್ಭುತ. ಏನು ಅದ್ಭುತ, ಅದು ಅಡಿಯಿಂದ ಮುಡಿಯವರೆಗೆ ಅಂತ ಹೇಳ್ತಿರ್ತೇನೆ. ಶೃಂಗಾರ ಪ್ರಜ್ಞೆ ಬಂದಾಗ ಕಾವ್ಯಗಳಲ್ಲಿ ಅಡಿಯಿಂದ ಮುಡಿಯವರೆಗೆ ಶೃಂಗರಿಸಿಕೊಂಡ್ರು ಅಂತ. ಅಂದ್ರೆ ಈ ಚರ್ಮ ಅನ್ನುವಂಥದ್ದು ಶೃಂಗಾರದ ಸಾಧನವೂ ಕೂಡ ಹೌದು, ಅದು ರಕ್ಷಾ ಕವಚ. ಎಂತ ಅದ್ಭುತ ಅದು. ಮತ್ತು ಮುಖದ ಚರ್ಮ ಅಂತೂ ಭಾವನೆಗಳ ವ್ಯಕ್ತಪಡಿಸೋದಕ್ಕೆ ಒಂದು ಸ್ಕ್ರೀನ್ ಇದ್ದ ಹಾಗೆ, ಇಷ್ಟೆಲ್ಲ ಕೆಲಸವನ್ನ ಒಂದೇ ಒಂದು ಅಂಗದಲ್ಲಿ ಪರಮಾತ್ಮ ಮಾಡಿಬಿಡ್ತಾನೆ. ಇದು ಪರಮಾತ್ಮನ ಮ್ಯಾಜಿಕ್, ಇದು ಒಂದು ಪರಮಾತ್ಮನ ಅದ್ಭುತ ಸೃಷ್ಟಿ ಇದು. ಹೌದು, ಮತ್ತು ಸೌಂದರ್ಯ ಪ್ರಜ್ಞೆ ತಪ್ಪಲ್ಲ. ನಮ್ಮ ಹಿರಿಯರು ಉಪನಿಷತ್ತುಗಳ ಕಾಲದಿಂದನೂ ಹೇಳ್ಕೊಂಡು ಬಂದಿದ್ದಾರೆ, ಸತ್ಯಂ ಶಿವಂ ಸುಂದರಂ ಅಂತ ಹೇಳಿ. ಮತ್ತೆ ಪರಮಾತ್ಮ ಈ ಪ್ರಾಣಿಗಳಿಗೆ ಕೊಟ್ಟಿರೋ ಚರ್ಮ ನೋಡಿ ನೀವು, ಹುಲಿ ಅತ್ಯಂತ ಕ್ರೂರ ಪ್ರಾಣಿ ಆದರೂ ಕೂಡ ಸೌಂದರ್ಯ ಇದೆ ಅಲ್ಲಿ. ಜಿಂಕೆ ಅಲ್ಲಿ ಚರ್ಮದಲ್ಲೇ ಸೌಂದರ್ಯ ಇಟ್ಟು ಬಯಸ್ತಾ ಇದ್ರು ಹುಲಿಯ ಚರ್ಮವನ್ನ. ಸಾಧಕರುಗಳು ಹುಲಿ ಚರ್ಮದ ಮೇಲೆ ಕುತ್ಕೊಂಡು ಸಾಧನೆ ಮಾಡ್ತಾ ಇದ್ರು. ಮತ್ತು ಎಮ್ಮೆ ಚರ್ಮ ಇದೆ, ಬೇರೆ ಪ್ರಾಣಿಗಳ ಚರ್ಮ ನೋಡಿದಾಗ ಅವು ಬೇರೆ ಬೇರೆ ಉದ್ದೇಶಕ್ಕೆ ಉಪಯೋಗ ಆಗುತ್ತೆ. ಹೆಮ್ಮೆ ಚರ್ಮದಿಂದ ಪಾದರಕ್ಷೆ ಮಾಡ್ತಾ ಇದ್ರು, ದನದ ಚರ್ಮದಿಂದ ವಾದ್ಯಗಳನ್ನು ಮಾಡ್ತಾ ಇದ್ರು, ಆಮೇಲಿಂದ ಆಡಿನ ಚರ್ಮ ಬಹಳ ಅದ್ಭುತವಾಗಿ ವಾದ್ಯ ಮಾಡ್ತಿದ್ರು. ಅದರಲ್ಲಿ ಏನು ಬಾರಿಸ್ತಾರಲ್ಲ ದಪ್ಪಡಿ ಅಂತಾರೆ, ಕಂಜೀರ ಅಂತ ಹೇಳ್ತಾರೆ, ಚರ್ಮದಿಂದ ಮಾಡ್ತಾ ಇದ್ರು. ಇವೆಲ್ಲ ಅದ್ಭುತ. ಬೇರೆ ಪ್ರಾಣಿಗಳ ಚರ್ಮಗಳು ಸತ್ ಮೇಲೆ ಉಪಯೋಗ ಆಗುತ್ತೆ, ಆದ್ರೆ ಮನುಷ್ಯನ ಚರ್ಮ ಸತ್ ಮೇಲೆ ಉಪಯೋಗ ಆಗಲ್ಲ. ಅದು ತಕ್ಕೊಂಡ್ರು ಏನು ಉಪಯೋಗಕ್ಕೆ ಬರಲ್ಲ. ಜೀವ ಇದ್ದಾಗಲೇ ಅದನ್ನ ನಾವು ಚೆನ್ನಾಗಿಟ್ಕೊಂಡು ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು. ಆದ್ರೆ ಇತ್ತೀಚೆಗೆ ಚರ್ಮ ರೋಗಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಎಲ್ಲಾ ರೋಗಗಳಿಗೂ ಒಂದ್ ರೀತಿ ವೈಭವ ಬಂದಿದೇನೋ ಅಂತ ಅನ್ನುವಷ್ಟು ಮಟ್ಟಿಗೆ ಹಾಗೆ ಜಾಸ್ತಿ ಆಗ್ತಾ ಇದೆ. ಆದ್ರೆ ಚರ್ಮ ರೋಗ ಕೂಡ ಕಡಿಮೆ ಏನಿಲ್ಲ. ಅದರಲ್ಲಿ ವಿಶೇಷವಾಗಿ ಮೊಟ್ಟ ಮೊದಲು ಶುರುವಾಗೋದು ಮೊಡವೆಗಳು, ಯುವಕ ಯುವತಿಯರನ್ನು ಕಾಡಕ್ ಶುರು ಮಾಡ್ತಕ್ಕಂಥದ್ದು, ಏನು ಟೀನೇಜ್ ಅಂತ ನೀವು ಕರಿತೀರಿ, ಹದಿಹರೆಯದ ಮಕ್ಕಳಿಂದ ಹಿಡ್ಕೊಂಡು ಸುಮಾರೊಂದು 25-30 ವರ್ಷದವರೆಗೆ ಕಾಡುತ್ತೆ. ಕೆಲವರಿಗೆ ಅದನ್ನು ಮೇಲಿನ ವಯಸ್ಸಿನ ನಂತರನೂ ಕಾಡಬಹುದು. ಆಮೇಲೆ ಗಜ್ಜಕರ್ಣ ಅಂತ ಬರುತ್ತೆ, ಆಮೇಲೆ ಫಂಗಲ್ ಇನ್ಫೆಕ್ಷನ್ ಅಂತ ಆಗುತ್ತೆ, ಅವೆಲ್ಲ ಚರ್ಮದ ಕಾಯಿಗಳು. ಸೋರಿಯಾಸಿಸ್, ಸೋರಿಯಾಸಿಸ್ ಅಂತೂ ಇಷ್ಟು ಭಯಾನಕ ಕಾಯಿಲೆ. ನಾನು ಇಲ್ಲೇ ನಮ್ಮ ಹುಬ್ಬಳ್ಳಿಯವರೇ ಒಬ್ರು 35 ವರ್ಷದಿಂದ ಚರ್ಮದ ಕಾಯಿಲೆ ಅನುಭವಿಸ್ತಾ ಇದ್ರು. ಅವ್ರು ನೆಂಟರ ಮನೆಗಳಿಗೆ ಹೋಗ್ತಿರ್ಲಿಲ್ಲ, ಅಷ್ಟು ನೋವು ಅನುಭವಿಸ್ತಾ ಇದ್ರು. ಮಹಾಮನೆಗೆ ಬಂದ್ರು, ಇದೇನು ಹುಷಾರಾಗತ್ತೆ ಅನ್ನೋ ಆಶಾವಾದದಿಂದ ಬರ್ಲಿಲ್ಲ. ಏನೋ ಎಲ್ಲಾ ಪದ್ಧತಿಗಳನ್ನ ನೋಡಾಗಿದೆ, ಕೆಲವರೆಲ್ಲ ಹೇಳ್ತಾ ಇದ್ದಾರೆ ಇಲ್ಲಿಗೆ ಹೋಗಿ ಅಂತ ಹೇಳಿ, ಅದಕ್ಕೆ ಬಂದ ಅದನ್ನ ಇದ್ದ ಹಾಗೆ ಹೇಳಿದ್ರು ಅವರು. ನಾನು ಹೇಳಿದೆ ನಿಮಗೆ ಹುಷಾರಾಗುವ ಸಾಧ್ಯತೆ ಜಾಸ್ತಿ ಇದೆ, ಪರಮಾತ್ಮನ ಮೇಲೆ ಭಾರ ಹಾಕಿ ಅಂತ ಹೇಳಿದೆ. ಮಾನಸಿಕವಾಗಿ ಅದನ್ನ ಸಿದ್ಧರಾಗ್ರಿ. ನಂತರ ಶುರು ಮಾಡಿಸಿದ್ವಿ, ಮಾಮೂಲಿನೇ ನಮ್ಮ ಪದ್ಧತಿ. ಅವ್ರಿಗೇನ್ ಶುಗರ್ ಇರಲಿಲ್ಲ, ಹಾಗಾಗಿ ನಿಂಬೆಹಣ್ಣಿನ ರಸ ಜೇನುತುಪ್ಪ ನೀರು ಕೂಡಿಸ್ಬಿಟ್ಟು ಜ್ಯೂಸ್ ಮಾಡಿ ಅವಾಗ 3 ಹೊತ್ತು ಜ್ಯೂಸೆ ಕೊಡ್ತಾ ಇದ್ವಿ. ಮಧ್ಯ ಚೆನ್ನಾಗಿ ನೀರು ಕುಡಿಯೋದು ಹೀಗೆಲ್ಲ ಹೇಳ್ಕೊಟ್ಟು ಶುರು ಮಾಡಿದ್ವಿ. ಒಂದ್ ವಾರ ಇಟ್ಕೊಂಡ್ವಿ, 36 ದಿನಗಳ ಕಾಲ ಉಪವಾಸ ಮಾಡಿದ್ರು. 36 ದಿನದಲ್ಲೇ ಒಂದು 75% ಗುಣ ಆಯ್ತು ಅವರಿಗೆ. ಮುಂದೆ 4 ತಿಂಗಳವರೆಗೆ ಪಥ್ಯ ಮಾಡಿ 95% ಗುಣಪಡಿಸಿಕೊಂಡು ನಮ್ಮಲ್ಲಿ ಮಣ್ಣಿನ ಚಿಕಿತ್ಸೆ ಕೊಟ್ವಿ. ಅಂದ್ರೆ ಹುತ್ತದ ಮಣ್ಣನ್ನ ನೆನೆಸ್ಬಿಟ್ಟು ಸುಮ್ಮನೆ ರಾಡಿ ತೆಳ್ಳಗೆ ಮಾಡ್ಕೊಂಡು ಸ್ವಲ್ಪ ಮೈಯಲ್ಲಿ ಉಳಿಬೇಕದು, 1/2 ಗಂಟೆಯಿಂದ 3/4 ಗಂಟೆ ಅಷ್ಟೇ, ಆಮೇಲೆ ತೊಳ್ಕೊಂಡ್ಬಿಡೋದು. ಒಳಗಡೆಯಿಂದ ಹೇಗೆ ಶುದ್ಧಿ ಮಾಡ್ತೀವಿ, ಯಾಕೆ ಚರ್ಮದ ಕಾಯಿಲೆಗೆ ಹೊರಗಿನ ಕಾರಣ ಮುಖ್ಯ ಅಲ್ಲ, ಆದ್ರೆ ಒಳಗಡೆಯಿಂದ ದೋಷ ಹುಟ್ಟತಾ ಇದೆ. ರಕ್ತದಲ್ಲಿನೇ ದೋಷ ಇರಬಹುದು, ರಕ್ತದಲ್ಲೇ ದೋಷ ಇರುತ್ತೆ ಖಂಡಿತವಾಗಿ. ಆ ಹುಳಗಳು ಈಗ ತಲೆಗೆ ಹೊಟ್ಟಾಗತ್ತೆ, ಅದು ಕೂಡ ಅಷ್ಟೇನೆ ರಕ್ತದಲ್ಲಿ ಬಂತಕ್ಕಂತ ದೋಷ. ಇಂತಹ ಚರ್ಮದ ಕಾಯಿಲೆಗಳಿಗೂ ಕೂಡ ನಮ್ಮ ನಿಸರ್ಗೋಪಚಾರದಲ್ಲಿ ಅದ್ಭುತವಾದಂತಹ ಚಿಕಿತ್ಸೆ ಇದೆ. ಆದ್ರೆ ಇಷ್ಟೇ ನಾವು ಕಲಿಬೇಕಾದ್ದೇನಂದ್ರೆ ಎಲ್ಲದನ್ನು ಹೊರಗೆ ಹುಡುಕಬಾರದು. ಆಮೇಲೆ ನಮ್ಮ ನಾಲಿಗೆಯ ಚಟವನ್ನ ಏನ್ ಶಾಶ್ವತವಾಗಿ ಬಿಟ್ಬಿಡಿ ಅಂತ ನಾನು ಹೇಳಲ್ಲ, ಕೆಲವು ಸಮಯ ಮಾತ್ರ ನೀವು ಅದರಿಂದ ದೂರ ಇರಿ ಅಷ್ಟು ನಾವು ಹೇಳ್ತಿರ್ತೀವಿ. ಆದ್ರಿಂದ ಚರ್ಮ ರೋಗಿಗಳು ಕೂಡ ನೀವು ಯಾರು ನಿರಾಶರಾಗಬೇಕಾಗಿಲ್ಲ, ಖಂಡಿತವಾಗಿ ನಿಮಗೆ ಪರಿಣಾಮ ಇದೆ. ಆದ್ರಿಷ್ಟೇ ಬಂದು ಭೇಟಿ ಆಗ್ತಕ್ಕಂಥದ್ದು, ಆಮೇಲೆ ನಿಮ್ಮ ಸಮಯ ಕೊಡ್ಲಿಕ್ಕೆ ಸಿದ್ಧವಾಗ್ಬೇಕು. ಈ ಕೆಲವರು ಈಗ ಇಲ್ಲಿ ನಮ್ಮ ಆಕಾಶವಾಣಿ ಮೂಲಕ ಕೇಳ್ಕೊಂಡ್ಬಿಟ್ಟು ಫೋನಲ್ಲೇ ಹೇಳ್ಕೊಡಿ ಅಂತ ಶುರು ಮಾಡ್ಬಿಡ್ತಾರೆ. ಆಗಲ್ಲ, ಒಂದು 10 ದಿವಸನಾದ್ರೂ ನಿಮಗೋಸ್ಕರ. ಆಮೇಲಿಂದ ಬೇರೆ ಕಾಯಿಲೆಗಳು ಕೂಡ, ನಾವು ಚರ್ಮದ ಕಾಯಿಲೆಗೆ ಚಿಕಿತ್ಸೆ ತಗೊಂಡ್ರೆ ಬೇರೆ ಕಾಯಿಲೆಗಳು ಕೂಡ ಚೆನ್ನಾಗಿಬಿಡುತ್ತೆ. ಆಮೇಲೆ ಇದು ಸೋರಿಯಾಸಿಸ್ ಬಗ್ಗೆ ಆಯ್ತು. ಇತ್ತೀಚೆಗೆ ತುಂಬಾ ಜನರಿಗೆ ಫಂಗಲ್ ಇನ್ಫೆಕ್ಷನ್, ಅದೊಂದು ವೈರಸ್ ಅಂತ ಇರುತ್ತೆ, ಹಾಗೆ ಶಿಲೀಂಧ್ರ ಅಂತ, ಈ ನಮ್ಮ ಸಸ್ಯಗಳಿಗೆಲ್ಲ ಶಿಲೀಂಧ್ರ, ಅದಕ್ಕೂ ಕೂಡ ಕಾಯಿಲೆ ಬರ್ತದೆ, ಬೆಳೆಗಳಿಗೂ ಕೂಡ. ಹಾಗೇನೆ ನಮ್ಮಲ್ಲಿ ವಿಶೇಷವಾಗಿ ಒದ್ದೆ ಬಟ್ಟೆಯನ್ನು ಧರಿಸಿದ್ರೆ ಅದ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರ ಅರ್ಥ ಒದ್ದೆ ಬಟ್ಟೆ ಹಾಕ್ಲಾರ್ದವ್ರಿಗೆ ಚಾನ್ಸಸ್ ಇಲ್ವಾ ಅಂತ ಯಾರು ಭಾವಿಸ್ಬೇಕಾಗಿಲ್ಲ, ಯಾರಿಗೆ ಬೇಕಾದ್ರೂ ಬರಬಹುದು, ಅದನ್ನು ಕೂಡ ಹುಷಾರು ಮಾಡ್ಕೊಳ್ಬಹುದು. ಈ ಒದ್ದೆ ಬಟ್ಟೆ ಹಾಕೋ ವಿಷಯದಲ್ಲಿ ಬಂದಾಗ ಎಲ್ಲರೂ ಗಮನಿಸಬೇಕಾದ್ದು ಅಂದ್ರೆ, ಈ ಹಿಂದೆ ಒಂದ್ ಪದ್ಧತಿ ಇತ್ತು, ತುಂಬಾ ಹಿಂದೆ, ದೇವರಿಗೆ ಪೂಜೆ ಮಾಡ್ಬೇಕಂದ್ರೆ ಒದ್ದೆ ಮಾಡಿಲ್ ಹೋಗೋದು, ದೇವರನ್ನ ಒಲಿಸೋದಕ್ಕೂ ಒದ್ದೆ ಮಾಡಿ ಉಟ್ಕೊಳ್ಳೋದಕ್ಕೂ ಏನ್ ಸಂಬಂಧ ಇಲ್ಲ. ಆಮೇಲೆ ತಣ್ಣೀರ್ ಸ್ನಾನ ಮಾಡೋದು, ಆಮೇಲೆ ಚಳಿನಲ್ಲಿ ಒದ್ದೆ ಮಾಡಿ ಉಟ್ಕೊಂಡು ಹೋದ್ರೆ ಅದೇ ದೊಡ್ಡ ತಪಸ್ಸು ಅಂತ ಅನ್ಕೊಂಡ್ಬಿಡ್ತಾರೆ ಕೆಲವರು, ಅದೇನು ಅಗತ್ಯ ಇಲ್ಲ. ಸ್ನಾನದ ವಿಷಯದಲ್ಲೂ ಕೂಡ ಈಗಾಗಲೇ ನಾನು ತಿಳಿಸಿದೀನಿ ಅನ್ಕೊಳ್ತೀನಿ, ತಣ್ಣೀರು ಬಿಸಿನೀರು ಅದು ಶ್ರೇಷ್ಠ ಕನಿಷ್ಠ ಅಂತ ಇಲ್ಲ, ಯಾವುದು ನಿಮಗೆ ಚರ್ಮಕ್ಕೆ ಹಿತ ಅನ್ಸುತ್ತೋ ನಿಮ್ಮ ಮನಸ್ಸಿಗೆ ಹಿತ ಅನ್ಸುತ್ತೋ ಆ ಸ್ನಾನ ಮಾಡಿ. ಬೇಸಿಗೆ ಕಾಲದಲ್ಲಿ ಮಾತ್ರ ತಣ್ಣೀರ್ ಸ್ನಾನ ಮಾಡಿ, ತುಂಬಾ ಶೆಕೆ ಇದ್ದಾಗ್ಲೂ ಬಿಸಿನೀರು ಹಾಕೋಬೇಕು ಅಂತಿಲ್ಲ, ಆಮೇಲೆ ತುಂಬಾ ಚಳಿನಲ್ಲಿ ತಣ್ಣೀರ್ ಹಾಕೊಂಡು ಒದ್ದಾಡಬೇಕು ಅಂತಾನು ಇಲ್ಲ. ಆದ್ರಿಂದ ಒಟ್ಟಾರೆ ಸ್ನಾನ ಆದ ತಕ್ಷಣ ಮೈನ ಚೆನ್ನಾಗಿ ಒರೆಸ್ಕೊಂಡು, ಚೆನ್ನಾಗಿ ಒರೆಸ್ಕೊಳ್ಳೋದಂದ್ರೆ ಬಹಳ ಹೊತ್ತು ತಿಕ್ಕೋದು ಅಂತಾನು ಅಲ್ಲ, ಆ ನೀರಿನ ಅಂಶ ತೆಗೀರಿ. ಆಮೇಲೆ ಒಣ ಬಟ್ಟೆಗಳು, ಚೆನ್ನಾಗಿ ಒಣಗಿದಂತಹದ್ದು, ಒಳ ಉಡುಪುಗಳನ್ನ ಪ್ರತಿನಿತ್ಯ ಬದಲಾಯಿಸೋದು ಬಹಳ ಒಳ್ಳೇದು, ಅದು ಚರ್ಮದ ರಕ್ಷಣೆ ಮಾಡ್ಕೊಳ್ಳಕ್ಕೆ ತುಂಬಾ ಒಳ್ಳೇದಾಗುತ್ತೆ. ಆದ್ರಿಂದ ಈ ರೀತಿ ನೀವು ಗಮನ ಹರಿಸಿದ್ದೇ ಆದ್ರೆ ಮೊದಲು ರೋಗ ಬರೋದನ್ನ ತಡೆಯೋದಕ್ಕೆ ಪ್ಲಾನ್ ಮಾಡಿ, ಅದು ಬಹಳ ಮುಖ್ಯ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್, ತಡೆಗಟ್ಟೋದು ಯಾವುದೇ ಕಾಯಿಲೆ ವಿಷಯದಲ್ಲೂ ಅಷ್ಟೇನೆ. ಚರ್ಮದ ಕಾಯಿಲೆ. ಆಮೇಲೆ ಭ್ರಮೆ ಬಿಟ್ಬಿಡಿ, ಏನು ಬಹಳ ಸೋಪ್ ಹಚ್ಚಿದ್ರು, ಕೆಲವ್ರಿಗೆ ಯಾರೋ ಪೇಪರ್ ಬರ್ದಿದ್ದು ಪ್ರಶ್ನೆ ಕೇಳಿಂದ, ನಾನು ಅರ್ಧ ಗಂಟೆಗೆ ಒಂದ್ ಗಂಟೆಗೊಮ್ಮೆ ಕೈ ತೊಳಿತಿರ್ತೀನಿ, ಆಮೇಲೆ ಸ್ನಾನ ಮಾಡ್ಬೇಕು ಅನ್ಸುತ್ತೆ ಮೂರ್ ಸಾರಿ ನಾಲ್ಕನ, ಅದು ಒಂದು ಮಾನಸಿಕ ವಿಕ್ಷಿಪ್ತತೆ ಅಂತ ಕರಿತೀವಿ, ಅದ ಅಗತ್ಯ ಇಲ್ಲ. ಆಮೇಲೆ ನಮ್ ಜನ ತಿಳ್ಕೊಬೇಕು, ನಮ್ ಶ್ರೋತೃಗಳೇನಂದ್ರೆ, ನೀವು ಎಷ್ಟೇ ಕಾಸ್ಟ್ಲಿ ಸೋಪ್ ಹಾಕಿದ್ರು ಕೂಡ ಆ ಸೋಪಿನ ಪರಿಣಾಮ ಇರೋದು ಕೆಲವು ನಿಮಿಷಗಳು ಮಾತ್ರ. ನೀವು ಸ್ನಾನ ಮಾಡ್ಕೊಂಡ್ ಬಂದ್ಬಿಟ್ಟು ಒರ್ಸ್ಕೊಂಡ್ ಬಂದ್ ಬಟ್ಟೆ ಹಾಕೊಂಡು ನಿಮ್ದು ಕೆಲಸ ಮುಗಿಸಿದ್ರಿ ಅಂತಂದ್ರೆ ಆ ಸೋಪಿನ ಪರಿಮಳನ ಕಥೆನೂ ಮುಗೀತು, ಜೊತೆಗೆ ಬೆವರು ಬಂತು ಅಂತಂದ್ರೆ ಅದು ತನ್ನ ಹತೋಟಿಗೆ ತಗೊಳ್ತು ಅಂತ. ಯಾಕಂದ್ರೆ ಚರ್ಮದ ಕೆಳಗಡೆ ಅಸಂಖ್ಯಾತ ಲಕ್ಷಕ್ಕಿಂತ ಮೀರಿ ಬೆವರಿನ ಗ್ರಂಥಿಗಳಿರ್ತವೆ, ಅವೆಲ್ಲ ಶ್ರವಿಕೆಗಳ ಮೂಲಕ ಹೊರಗೆ ಹಾಕ್ಬೇಕು. ಅದು ಹಾಕ್ಲೂಬೇಕು, ಬೆವರು ಬರಬೇಕು. ಅದು ಪ್ರಾಕೃತಿಕ ಕ್ರಿಯೆ, ಸತ್ತ ಜೀವಕೋಶಗಳನ್ನ ಹೊರಗಾಕ್ತಕ್ಕಂತ ಕ್ರಿಯೆ. ಆದ್ರಿಂದ ಅದಕ್ಕೂ ನಾವು ಅವಕಾಶ ಮಾಡಿಕೊಡ್ಬೇಕು. ಅವಕಾಶ ಮಾಡಿಕೊಟ್ಟು ಆ ಬೆವರನ್ನ ಚೆನ್ನಾಗಿ ಒರೆಸ್ಕೊಳ್ಳೋದು, ಆಮೇಲೆ ಬರೀ ತಣ್ಣೀರಿಂದ ಚೆನ್ನಾಗಿ ಮುಖ ತೊಳ್ಕೊಂಡ್ರೆ ಸಾಕು, ಆಮೇಲೆ ಕೈ ತೊಳ್ಕೊಂಡ್ರೆ ಸಾಕು, ಪ್ರತಿ ಸಾರಿನೂ ಸೋಪ್ ಹಚ್ಚಬೇಕು, ಪ್ರತಿ ಸಾರಿನೂ ಲೋಷನ್ ಹಾಕೊಳ್ಬೇಕು, ಅಗತ್ಯ ಇಲ್ಲ. ಅದನ್ನ ನಾವು ಬದಲಾಯಿಸ್ಕೊಂಡು ಮಣ್ಣಿನ ವಿಷಯದಲ್ಲಿ ಇನ್ನೊಂದು ತಮ್ಮ ಗಮನಕ್ಕೆ ತರಬೇಕು ಎಲ್ರಿಗೂ, ಹುತ್ತದ ಮಣ್ಣು ಅಂತ ನಾನು ಹೆಸರು ಬಳಸಿದೆ. ಹಂಗನ್ಕೊಂಡು ಉಪವಾಸ ಮಾಡ್ಲಾರ್ದೇನೆ ಆಮೇಲೆ ಹುತ್ತಗಳ ವೈರಿ ಆಗಬೇಡಿ ಯಾರನ್ನು, ಹುತ್ತದ ಮಣ್ಣಿಂದ ಎಲ್ಲರೂ ಸರಿ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಹೊಡೆದಾಕೊಂಡು ಹುತ್ತನ್ನು ಹೊಡೆದು ತಗೊಂಡ್ ಬಂದು ಮನೇಲಿ ಇಟ್ಕೊಂಡು ದಿವಸ ಹಚ್ಕೊಂಡು, ಅದ ಅಲ್ಲ, ಅದು ಕೇವಲ ಪೂರಕ ಚಿಕಿತ್ಸೆ ಅಷ್ಟೇ, ಅದೇ ಮುಖ್ಯ ಅಲ್ಲ. ಅದನ್ನ ತುಂಬಾ ಕಡಿತ ಬರ್ತಾ ಇರುತ್ತೆ, ಆವಾಗ ಮಣ್ಣನ್ನು ಹಚ್ಕೊಂಡು ಒಂದ್ ಅರ್ಧ ಗಂಟೆ ಬಿಟ್ಟಾಗ ಆ ಕ್ರಿಮಿಗಳು ನಾಶ ಆಗುತ್ತೆ. ಆ ಸೂಕ್ಷ್ಮ ಜೀವಿಗಳಿರ್ತಾವು ಅವೆಲ್ಲ ನಾಶ ಆಗ್ತವೆ, ಮಣ್ಣು ಹೀರ್ಕೊಳ್ಳುತ್ತೆ ಅದನ್ನ. ಆವಾಗ ನಿಮಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಹೊರತು ಒಳಗಡೆಯಿಂದ ನೀವು ಬದಲಾವಣೆ ಆಗದೆ ಹೋದ್ರೆ, ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಮತ್ತು ರೆಸ್ಪಿರೇಟರಿ ಸಿಸ್ಟಮ್ ಅಂದ್ರೆ ಜೀರ್ಣಕ್ರಿಯೆ, ಉಸಿರಾಟದ ಕ್ರಿಯೆ, ಆ ಉಸಿರಾಟ ಕ್ರಿಯೆನೂ ಕೂಡ ಚರ್ಮದ ಕಾಯಿಲೆ ಕಾರಣ ಆಗ್ಬಹುದು. ಶ್ವಾಸಕೋಶದಲ್ಲಿ ಅತಿ ಕೊಳೆ ತುಂಬಿಕೊಂಡ್ರೆ ಅದು ಕೂಡ ಚರ್ಮದ ಕಾಯಿಲೆ ಕಾರಣ ಆಗ್ಬಹುದು. ಆದ್ರಿಂದ ನಮ್ಮ ಉಸಿರಾಟದ ವ್ಯವಸ್ಥೆ ಮತ್ತು ಜೀರ್ಣಕ್ರಿಯೆ ಇದನ್ನ ಚೆನ್ನಾಗಿ ಮಾಡ್ಕೊಳ್ಬೇಕು, ಚರ್ಮ ರೋಗವನ್ನ ನಿವಾರಣೆ ಮಾಡ್ಕೊಳ್ಬೇಕು ಅಂತಕ್ಕಂತವ್ರು. ಕೇಳಿದ್ರಲ್ಲ ಕೇಳುಗ್ರೆ, ಚರ್ಮದ ಕಾಯಿಲೆಗಳು ಬರದಂಗೆ ಏನ್ ಮಾಡ್ಬೇಕು ಅಂತ ಸ್ವಾಮೀಜಿಯವರು ಇಷ್ಟೊತ್ತು ತುಂಬಾ ಚೆನ್ನಾಗಿ ವಿವರಣೆಯನ್ನ ಕೊಟ್ಟಿದ್ರು. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಕೇಳುಗ್ರೆ. ನಮಸ್ಕಾರ. ನಮಸ್ಕಾರ ಮೇಡಮ್. ಇದುವರೆಗೆ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ನಿರೂಪಣೆ ಜಿ ಸುರೇಖಾ ಸುರೇಶ್, ಸಂಯೋಜನೆ ಸೋಮಶೇಖರ್ ರೂಳಿ, ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್, ನಿರ್ಮಾಣ ಶರಣಬಸವ ಚೋಳೀನ್. ಪ್ರಣವ ಷಡಂಗ ಸಮರಸ ನಮ ಕೂಡಲ ಸಂಗಮದೇವ. ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ. ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು. ಈಗ ಕೇಳೋಣ ದೊಡ್ಡಾಟ ಐರಾವಣ ಮೈರಾವಣ, ನಡೆಸಿಕೊಡುತ್ತಾರೆ ಹುಸೇನ್ ಸಾಬ್, ಹಸನ್ ಸಾಬ್ ಮಾರ್ತೋಜಿ ಮತ್ತು ಸಂಗಡಿಗರು.